ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ ಕೇಳುವರೆ ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಸಂವಾದದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರು ನಮ್ಮ ದೂರವಾಣಿ ಸಂಖ್ಯೆ 2285558 ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೋಬೋದು. ಜೊತೆಗೆ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರು ಕೂಡ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ರೈತ ಬಾಂಧವರೇ, ಮತ್ತೊಮ್ಮೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಈಗ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ನೋಡಿ, ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರೋ 27 ಗುರುವಾರ ಬೆಳಗ್ಗೆ 10:30 ಒಂದು ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ನವದೆಹಲಿಯಲ್ಲಿರುವಂತಹ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ, ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ICAR ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ, ಇವುಗಳ ಸಹಯೋಗದಲ್ಲಿ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆಯ ಒಂದು ದಿನದ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಈ ಕಾಯ್ದೆಯ ಮೂಲ ಉದ್ದೇಶ, ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸಲಾಗುತ್ತೆ. ಹಿಂದಿನ ಏನು ತಳಿಗಳಿದವಲ್ಲ, ನಮ್ಮ ಪಾರಂಪರಿಕ ತಳಿಗಳು, ನಾಟಿ ತಳಿಗಳು, ಇವುಗಳನ್ನು ಅಭಿವೃದ್ಧಿಪಡಿಸಿ ಸಂಗ್ರಹಿಸಿ ಸಂರಕ್ಷಿಸಿಕೊಂಡು ಬಂದಿರುವಂಥ ರೈತರನ್ನು ಗುರುತಿಸಿ ಅವರಿಗೆ ಮಾಲೀಕತ್ವ ಮತ್ತು ಪ್ರಶಸ್ತಿಯನ್ನು ನೀಡುವಂಥದ್ದು, ಮತ್ತು ಅದನ್ನು ಮುಂದೆ ಬಳಸ್ಕೊಳ್ಳುವಂಥ ಸಂಸ್ಥೆಗಳ ಲಾಭದಲ್ಲೂ ಕೂಡ ರೈತರಿಗೆ ಪಾಲು ಸಿಗೋ ರೀತಿಯಲ್ಲಿ ಮಾಡುವುದಕ್ಕೆ, ಒಂದು ರೈತರಲ್ಲಿ ಅರಿವು ಮೂಡಿಸೋದಕ್ಕೆ ಇದನ್ನ ಮಾಡಲಾಗ್ತಾ ಇದೆ. ರೈತರು ನೋಡಿ, ತಲತಲಾಂತರದಿಂದ ಕೆಲವೊಂದು ನಮ್ಮ ವಿವಿಧ ಬೆಳೆಗಳ ತಳಿಗಳನ್ನು ಸಾಂಪ್ರದಾಯಿಕವಾಗಿ ಸಂರಕ್ಷಿಸ್ಕೊಂಡು ಬಂದಿದ್ದಾರೆ ನಾಟಿ ತಳಿಗಳನ್ನು. ಅಂತಹ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಂತಹ ಪ್ರಯತ್ನಗಳು ಈಗಾಗಲೇ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ ಹೆಸರುಗಡ್ಡದಲ್ಲಿ, ಅಲ್ಲಿ ಒಬ್ಬರು ತುಮಕೂರು ಜಿಲ್ಲೆನವರು, ಅವ್ರದ್ದು ಒಂದು ಜಮೀನಲ್ಲೇ ಒಂದು ವಿಶಿಷ್ಟವಾದ ಹಲಸಿನ ತಳಿ, ಅದನ್ನು ಗುರುತಿಸಿ ಸಿದ್ದು ಹಲಸು ಅಂತ ಅದನ್ನು ಅವರು ಅದಕ್ಕೆ ಹೆಸರು ಕೊಟ್ಟರು. ಹೆಸರು ಕೊಟ್ಟಾದಮೇಲೆ ಆ ತಳಿಗಳ ಒಂದು ಸಸಿಗಳನ್ನು ಅಭಿವೃದ್ಧಿಪಡಿಸಿ ಮಾರಾಟ ಮಾಡ್ತಾ ಇದ್ದಾರೆ ವಾಣಿಜ್ಯ ಮಟ್ಟದಲ್ಲಿ. ಮತ್ತು ಅದರ ಬಹುತೇಕ ಲಾಭಾಂಶ ಎಲ್ಲ ರೈತರಿಗೆ ಹೋಗುತ್ತೆ. ಇದು ಮುಖ್ಯವಾಗಿ ರೈತರಿಗೆ ಒಂದು ನಮ್ಮ ಸಂಶೋಧನಾ ಸಂಸ್ಥೆಗಳು ನೀಡುವಂಥ ಗೌರವ ಅಂತ ಹೇಳ್ಬೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ತೆ. ತಾವು? ಸುಬ್ರಹ್ಮಣಿ, ಕೋಟರಂಗಡ, ಶ್ರೀಮಂಗಲ. ಸುಬ್ರಹ್ಮಣಿ ಅವರು ನಮಸ್ಕಾರ, ಬಹಳ ದಿನ ಆಗಿತ್ತು ಕರೆ ಮಾಡಿ. ಏನು ಮಳೆ ಆಯ್ತಾ? ನಮಗೆ ಮೊನ್ನೆ ಒಳ್ಳೆ ಮಳೆ ಆಯ್ತು ಸರ್. ಅದೇ ಕುಟ್ಟ ಕಡೆ ಎಲ್ಲನೂ ಒಳ್ಳೆ ಮಳೆ ಆಯ್ತು. ಕುಟ್ಟ ನಮ್ಮ ಏರಿಯಾ ಪೂರ್ತಿ ಸುಮಾರು ಒಂದು 10 ವರ್ಷದಿಂದ ಇವತ್ತನೇ ಮಾರ್ಚ್ ಮಳೆ ಚೆನ್ನಾಗಿದೆ. ಸರಿಯಾಗಿ ಮಳೆ ಆಗಿದೆ ಹಾಗಾದ್ರೆ ನಿಮ್ಗೆ? 1.5 ಇಂಚ್, 1.5 ಸೆಂಟ್, 2 ಇಂಚ್, 2 ಕಾಫಿ, 2.5 ಎಲ್ಲ ಆಗಿದೆ. ನಿಮ್ಮ ಕಾಫಿ ಬೆಳೆಗೆ ಸಾಕಾಗಬಹುದಾ ಅದು? ಸಾಕಾಗಬಹುದು, ಎಲ್ಲ ಸ್ವಲ್ಪ ಅರ್ಧ ಎಲ್ಲ ಇರಿಗೇಷನ್ ಮಾಡಿದ್ದು, ಬಾಕಿ ಇನ್ನೂ ಮಾಡ್ಲಿಕ್ಕಿತ್ತು, ಅದಕ್ಕೆಲ್ಲ ಒಳ್ಳೇದಾಯ್ತು. ಎಲ್ಲ ಈಗ ನಾಳೆ ನಾಡಿದೆಲ್ಲ ಓಪನ್ ಆಗುತ್ತೆ. ಹೌದೌದು. ಮತ್ತೆ ಈಗ ಉಳಿದಿರುವಂತ ನೀರನ್ನ ಬ್ಯಾಕಿಂಗ್ ಬಳಸ್ಕೋಬಹುದಲ್ವಾ? ಉಳಿದ ನೀರು ಬ್ಯಾಕಿಂಗ್ ಬಳಸ್ಕೊಳ್ಬಹುದು. ಈಗ ಇನ್ನು ಮಳೆ ಸಿಂಪ್ಟಮ್ಸ್ ಇದೆ ಅಂತ ಹೇಳ್ತಾ ಇದಾರಲ್ಲ ಹವಾಮಾನ ಇಲಾಖೆ. ಹೌದೌದೌದು. ಈಗ ಸ್ಪ್ರಿಂಕ್ಲರ್ ಮಾಡಿದ್ದು ಈ ಮಳೆ ಅಂತ ಹೇಳುವಾಗ ಮಳೆ ಸುಮಾರು 1 ತಿಂಗಳಿಗೆ ಸಾಕು. ಹೌದಾ? ಅಷ್ಟು ತೇವಾಂಶ ಇರುತ್ತೆ. ಇರುತ್ತೆ. ಆದ್ರೂ ಬ್ಯಾಕಿಂಗ್ ಮಾಡ್ಲೇಬೇಕಲ್ವಾ? ಮಳೆ ಇನ್ನೊಂದು ಮಳೆ ಸಿಗದಿದ್ರೆ ಬ್ಯಾಕಿಂಗ್ ನೀರು ಇನ್ನೂರು ಮಾಡಬಹುದು. ನಮಗೆ ಎಲ್ಲ ಕಡೆ ನೀರಿಲ್ಲ, ಹೊಳೆಲ್ಲ ಬತ್ತೋಗಿದೆ ಅಲ್ಲಿ. ಓಹೋ. ಅಂದ್ರೆ ಮಳೆ ದಿವಸ ನಮ್ದು ಕಾವೇರಿ ಟ್ರಿಬ್ಯೂಟ್ಸ್ ಅದೆಲ್ಲ 1 ತಿಂಗಳಾಯ್ತು ನೀರಿಲ್ಲದೆ. ಅಂದ್ರೆ ಮಳೆ ಮೇಲೆ ಆಶ್ರಿತರಾಗಿದ್ದೀರಾ ಈಗ ಮುಖ್ಯವಾಗಿ? ಹೌದೌದು. ಇದು ಮಳೆ ಬಂದಿದ್ದು ಬಹಳ ಅನುಕೂಲ ಆಯ್ತು. ಹೌದು. ಕಳೆದ ಒಂದು ಬೆಳೆ ಹೇಗಾಯ್ತು ಸುಬ್ರಹ್ಮಣ್ಯ ಅವರು ಕಾಫಿದು? ಕಾಫಿ ಕಳೆದ ವರ್ಷ ಈಲ್ಡ್ ಕಡಿಮೆ ಸರ್, 40% ಕಡಿಮೆ ಆಗಿದೆ. ಅಂದ್ರೆ ಹೆಚ್ಚಿನ ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ. ಓಹೋ. ಅದೇ ಒಂದು ಮುಖ್ಯವಾದ ಕಾರಣ. ಅದೇ ಸರ್. ಮತ್ತೆ ನೀವು ಹೇಳಿದ್ರೆ ಮಳೆನೂ ಜಾಸ್ತಿ ಆಯ್ತು. ಹೌದು. ಅದರಲ್ಲೂ ಸ್ವಲ್ಪ ಹೋಗಿರುತ್ತೆ. ಮತ್ತೆ ಬಿಸಿಲು ಕಾಫಿಗೆ ಬೇಕಾದ ಉಷ್ಣಾಂಶ ಜಾಸ್ತಿ ಆಯ್ತಲ್ಲ. ಮೊದಲಲ್ಲೆಲ್ಲ 25-28 ಒಳಗಡೆನೆ ಕಾಫಿಗೆ ಬೇಕಾಗಿದ್ದು. ಈ ವರ್ಷ ಕಳೆದ ವರ್ಷ ಬೇಸಿಗೆಯಲ್ಲಿ 35-36 ತನಕ ತಲುಪಿತ್ತಲ್ಲ. ವಿಪರೀತ ಉಷ್ಣಾಂಶ ಇತ್ತು. ಈಗಲೂ ಸ್ಟಾರ್ಟ್ ಆಗಿದೆಯಲ್ಲ ಸರ್ ಅದೇ ತರ. ಈ ಸಲನು ಹಾಗೆ ಇದೆ ಈ ವರ್ಷ. ಈಗ ಇವ್ರ ಇಲಾಖೆ ಹವಾಮಾನ ಇಲಾಖೆ ಪ್ರಕಾರ ಇನ್ನು 2-3 ತಿಂಗಳು ಬ್ಯಾಂಗ್. ಈಗಿನ ಪ್ರದೇಶ ಸಮಾಚಾರ ನಿಮ್ಗೆ ಕೇಳಿದೆ, ಅದರಲ್ಲಿ ಬ್ಯಾಂಗ್ಳೂರು ಗ್ರಾಮಾಂತರ ಎಲ್ಲ ಎಷ್ಟೋ 36 ನೀರಿಲ್ಲ, ಹೊರಗಡೆ ಹೋಗಬಾರದು, ಬಿಸಿಲಿಗೆ ಏನ್ ಪ್ರಿಕಾಷನ್ಸ್ ಅಂತ ಹೇಳ್ತಾ ಇದ್ದ. ಅದೇ ಬೆಳಿಗ್ಗೆ 11:00 ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು ಅಂತ. ಹೌದೌದು. ಅದು ಇಲ್ಲಿ ನಮ್ಮ ಘಟ್ಟ ಪ್ರದೇಶದಲ್ಲಿ ಅಂದ್ರೆ ಸ್ವಲ್ಪ ಎತ್ತರದ ಪ್ರದೇಶ ಇವು. ಹಲೋ. ಬಿಸಿಲಿನ ಒಂದು ತೀವ್ರತೆ ಇನ್ನೂ ಹೆಚ್ಚಿರುತ್ತೆ ನಮ್ಗೆ ಅನ್ಸುತ್ತೆ, ಅದು ಅನುಭವ ಅನ್ಸುತ್ತೆ. ವಿಪರೀತ ಬಿಸಿಲು ಇಲ್ಲೂ ಕೂಡ ನೀವು 9-10 ಗಂಟೆಗೆನೆ ಸಾಕಷ್ಟು ಬಿಸಿಲಿರುತ್ತೆ. ಇಲ್ಲೂ 35 ಡಿಗ್ರಿ ಸೆಲ್ಸಿಯಸ್ ವರ್ಗೂ ಬರ್ತಾ ಇದೆ ಉಷ್ಣಾಂಶ. ಮಡಿಕೇರಿ ಎಲ್ಲ ಮೊದಲು ಆ ತರ ಇರ್ಲಿಲ್ಲ. ಹೌದೌದೌದೌದು. 32 ಹಿಂಗೆಲ್ಲ ಬರೋದು ಅನ್ಸುತ್ತೆ ಈಗ ಸಾಕಷ್ಟು. ನಾವೆಲ್ಲ ಮೊದಲು ಮೆಡ್ರಾಸ್ ಅಲ್ಲಿ 30-32 ಹೇಳುವಾಗ ಏನು ಏನು ತೇಳ್ತಿದ್ದ. ಹೌದೌದೌದು. ಈಗ ಕಳೆದ ವರ್ಷದಿಂದ ನಾವೇ ಅನುಭವಿಸಬೇಕಾಯ್ತು. ಇಲ್ಲಿ 35 ಬಂದಿದೆ, ಬೇರೆ ಕಡೆ ಎಲ್ಲ 40-50 ಹೋಗ್ತಾ ಇದೆ. ಅಂದ್ರೆ ಬಹಳ. ಬೆಂಗಳೂರಿನಲ್ಲಿ 35-36 ಡಿಗ್ರಿ ದಾಟ್ಬಿಡ್ತು ಅಂದ್ರೆ ಮಳೆ ಬಂದ್ಬಿಡೋದು. ಈಗ ಅಲ್ಲೂ 37-38 ಎಲ್ಲ ಬರ್ತಾ ಇದೆ. ಹಾಗಾಗಿ ಮತ್ತೆ ಕಾಫಿ ಮಾರಾಟ ಮಾಡಿದ್ರ? ಕಾಫಿ ಇಲ್ಲ ಸರ್, ಸ್ವಲ್ಪ ಖರ್ಚಿಂಗ್ ಮಾಡಿದೀವಿ ಅಲ್ಲಿ ಇಟ್ಟಿದ್ವಿ ಸ್ವಲ್ಪ ಹಾಗೆ. ಚೆರ್ರಿ ನಿಮ್ದಲ್ವಾ ರೋಬಸ್ಟ? ನಾವೆಲ್ಲ ಚೆರ್ರಿ ಆಗಿ. ಅದೇ ಈಗ ಮತ್ತೆ 12,000 ರೂಪಾಯಿ ದಾಟಿದೆ. ಅದೇ ಮಧ್ಯ ಇನ್ನೂ ಜಾಸ್ತಿ ಆಗಿತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಅದೇ ಈಗ 12,000 ದಾಟಿದೆ ಮತ್ತೆ. ಅದೇ ಮಾರ್ಚ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಆ ಕಡೆ ಸ್ವಲ್ಪ ಆಗಿದೆ. ಈಗ ಭತ್ತ ತುಂಗ ಹಾಕೊಂಡಿದ್ರಲ್ವಾ ನೀವು? ಹೌದು ಹೌದು. ಹೇಗಾಯ್ತು ಈ ಸರಿ? ಅಂದ್ರೆ ನಮ್ದು 5 ಎಕರೆ ಇರೋದು, ಇಳುವರಿ ಚೆನ್ನಾಗಿತ್ತು. ಇಳುವರಿ ಚೆನ್ನಾಗಿತ್ತಾ? ಅಂದ್ರೆ 5 ಎಕರೆಗೂ ಹಾಕೊಂಡಿದ್ರಲ್ಲ? 5 ಎಕರೆಗೂ ಹಾಕೊಳ್ತೀವಿ. ಎಷ್ಟು ಇಲ್ಲ ಆಯ್ತು? ಸುಮಾರು 60 ಕ್ವಿಂಟಲ್ ಮೇಲೆ ಆಯ್ತು. ಓ, ಮಾರಾಟ ಮಾಡ್ಲೇಬೇಕು ಈಗ ಅಷ್ಟು ಸುಮಾರು. ಇಲ್ಲ ಇಲ್ಲ, ಮಾರೋದಿಲ್ಲ ಸರ್. ನಿಮ್ ಸ್ವಂತ ಮಟ್ಟಿಗೆ? ನಮ್ದು ಲೇಬರ್ ಗಳಿದ್ದಾರೆ, ಅವ್ರಿಗೆ ನಾವೇ ಅಕ್ಕಿ ಮಾಡಿ ಕೊಡ್ತೀವಿ. ಸರಿ ಸರಿ. ಮತ್ತೆ ನಮ್ ತಾತನ ಕಾಲದಿಂದ ಅದೊಂದು ಪದ್ಧತಿ ಬಂದಿದೆ ನಮ್ಮಲ್ಲಿ. ಇನ್ನೊಂದು ಹೊಸ ಬೆಳೆ ಬರೆಯ ತನಕ ಭತ್ತ ಇಡೋದು. ರೈತರು ಶ್ರಮ ಬಂದು ಬಹಳ ಕಷ್ಟ ಆಯ್ತಂತೆ. ಕಷ್ಟದೊಂದು ಒಂದು ಸ್ವಾಭಿಮಾನದ ಸಂಕೇತ, ನಮ್ಮ ಆಹಾರ ನಾವೇ ಬೆಳ್ಕೊಳ್ತೀವಿ ಅನ್ನೋದು ರೈತರಿಗೆ. ಸ್ವಾಭಿಮಾನ ಒಂದ್ ರೀತಿ ಅದು ಅಂದ್ರೆ ಚೆನ್ನಾಗಾಯ್ತು ಸರಿ ನಿಮ್ದು. ನಾವು ಈಗ ಹೊಸ ಬಳೆ ಬಂದು ಜಾಸ್ತಿ ಇದ್ರೆ ಬೇಕಾದ್ರೆ ಸ್ವಲ್ಪ ಕೊಡ್ತೀವಿ, ಇಲ್ಲ ಉಪಯೋಗ ಮಾಡ್ತೀವಿ, ಅಂತೂ ಮಾರೋದಿಲ್ಲ, ಮಾರಾಟ ಮಾಡೋಲ್ಲ. ಹುಲ್ಲು ಕೂಡ ನಿಮ್ಮ ಎಮ್ಮೆಗಳಿಗೆಲ್ಲ ಸಾಕ್ತೀವಿ? ನಾವು ಎಮ್ಮೆಗಳು ಸಾಕ್ತೀವಿ, ಹುಲ್ಲು ನಮಗೆ ಬೇಕು. ಹುಲ್ಲು ಬೇಕಾಗತ್ತೆ. ಹೌದು, ಅದಕ್ಕಾಗಿ ಭತ್ತ ಬೇಸಾಯ ಬಿಡ್ತಾ ಇಲ್ಲ ನಮ್ಮಲ್ಲಿ, ಯಾರು ಮಾಡ್ತಾ ಇಲ್ಲ ಆನೆಗಳು ಹಂದಿಗಳು ದಾಟ ಅಂತ. ಈ ವರ್ಷ ಏನು ಆನೆಗಳದ್ದು ಬಂದಿಲ್ಲ ಗದ್ದೆಗೆ. ಈ ಒಂದು ಬಿಸಿಲಲ್ಲಿ ಎಮ್ಮೆಗಳಿಗೆ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ಹೌದು ಇಲ್ಲ ನಮ್ಮ ದೊಡ್ಡ ಕೆರೆ ಇದೆ. ಅವರು ನಾನು ಕಳ್ಸಲ ಏನೋ ಮರ್ತ ಬಿಟ್ಟು ಕೇಳ್ತೀನಿ, ನಿಮ್ಗೆ ಹೇಳಿದ್ದೆ ನಾನು ಮೂರ್ ಸಲ ಸ್ನಾನ ಮಾಡೋರು ನಮ್ಮ ಎಮ್ಮೆಗಳು ಅಂತ. ನಿಮ್ದು ಹೊಂಡ ಇದೆ, ದೊಡ್ಡ ಕೆರೆ, ಅದೇ ಹೊಂಡ ಇದೆ. ಬೆಳಿಗ್ಗೆ ಹೋದಾಗ ಒಂದು ಹತ್ತುವರೆಗೆ ಒಂದು ಸ್ನಾನ ಮಾಡ್ತಾರೆ, ಆಮೇಲೆ ಮೇಯ್ತಾರೆ, ಮಧ್ಯಾಹ್ನ ಒಂದು ಸ್ನಾನ ಮಾಡ್ತಾರೆ, ಪುನಃ ಬರೋ ಹೊತ್ತಿಗೆ 4 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ. ಒಂದು ಒಂದು ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ ನಮ್ದು ಜಮೀನ್ ಹತ್ರ ಕೆರೆ ಮಾಡಿದ್ರು. ಪುನಃ ಸಾಯಂಕಾಲ ಈ ಬೇಸಿ ಅಲ್ವಾ, ಇನ್ನೊಂದು ಸ್ನಾನ ಮಾಡಿ ಹೊರಡೋದು, ಅದಕ್ಕೆ ಊರಲ್ಲಿ ರಗಾಡ್ತಾರೆ. ಸರಿ ಸುಬ್ರಹ್ಮಣ್ಯ ಅವರು, ಈಗ ಒಂದು ಪ್ರಶ್ನೆ ಈ ಒಂದು ಕಾರ್ಯಕ್ರಮ. ಈಗ ನಾವು ಹೂವು ಮಳೆ ಆದ್ಮೇಲೆ ಎಷ್ಟು ಇದಾದ್ಮೇಲೆ ನಾವು ಈ ಬ್ಯಾಕಿಂಗ್ ಮಳೆ ಬಂದ್ರೆ ಒಳ್ಳೇದು ಅಥವಾ ಬೆಂಬಲ ನೀರಾವರಿ ಅಂತೀವಲ್ಲ, ಎಷ್ಟು ದಿನ ಆದ್ಮೇಲೆ ಬಂದ್ರೆ ಒಳ್ಳೇದು ಅಂತ? ಈಗ ಕಾಫಿ ಬೋರ್ಡ್ ಅಥವಾ ಇವ್ರ ಪ್ರಕಾರ ಈಗ ಒಳ್ಳೆ, ಈಗ ನಮಗೆ 1.5 ಇಂಚ್ ಮಳೆ ಆಯ್ತು, ಇಷ್ಟು ಮಳೆ ಆದ್ರೆ 30 ಡೇಸ್ ತನಕ ಅದನ್ನ ತಣ್ಬೋದು, 30 ಡೇಸ್ ಅಲ್ಲಿ ಕೊಡ್ಬೋದು. ಇರಿಗೇಷನ್ ಸೊ ಅದಕ್ಕೆ ಇನ್ನು ಮೆಚುರಿಟಿ ಬಂದಿರೋದಿಲ್ಲ ಅಂತ. 20-21 ದಿನ ಅಂತ ಹೇಳ್ತಾರೆ. ಅದೇ ಅದು 21-23 ದಿನ ಅಷ್ಟರಲ್ಲಿ ನಾವು ಕೊಟ್ರೆ ಅನುಕೂಲ ಆಗುತ್ತೆ. ಆದ್ರೆ ನೀರಿನ ಒಂದು ಸೌಲಭ್ಯ ಇಲ್ಲ ಅಂದ್ರೆ ಕಷ್ಟ ಸ್ವಲ್ಪ ಕೊಡೋದು. ನೀರಿನ ಸೌಲಭ್ಯ ಇಲ್ಲದವರಿಗೆ ಮಳೆ ಬಂದ್ರೆ ಮಳೆ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಸರಿ ಸುಬ್ರಹ್ಮಣ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ಆಯ್ತು ಸರ್, ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಈಗ ವಿನೋದ್ ಒಂದು ವಿರಾಮವನ್ನು ತೆಗೆದುಕೊಂಡು ನಂತರ ನಮ್ಮ ಈ ಸಂವಾದವನ್ನು ಮುಂದುವರಿಸೋಣ. ಸರಿ ಸರ್. ಕಾಡ್ಗಿಚ್ಚಿನಿಂದಾಗಿ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಅರಣ್ಯನಾಶದ ಅಪಾಯ ಆ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ, 100 ಮೈಲುಗಳ ದೂರದಲ್ಲಿ ವಾಸಿಸುತ್ತಿರುವವರು ಅರಣ್ಯನಾಶದ ನೇರವೂ ತೀವ್ರವೂ ಆದ ಭೀಕರ ಪರಿಣಾಮಗಳಿಗೆ ಗುರಿಯಾಗುತ್ತಾರೆ. ಕಾಡಿಗೆ ಹಚ್ಚಿದ ಬೆಂಕಿ ಜೀವ ವಿನಾಶದ ನಾಂದಿ. ಆತ್ಮೀಯ ರೈತ ಬಾಂಧವರೇ, ಮತ್ತೊಮ್ಮೆ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮತ್ತೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಸರ್. ನಮಸ್ಕಾರ. ತಾವು ಮಹೇಶ್? ಸರ್, ಮಹೇಶ್ ಕೋಪಟ್ಟಿ, ಕೋಪಟ್ಟಿ ಗ್ರಾಮ. ಸರಿ ಮಹೇಶ್, ಈ ಸರಿ ಏನಾದರೂ ಮಳೆ ಆಯ್ತಾ? ಮಳೆ ಆಯ್ತು. ಹಲೋ. ಹಲೋ ಸರ್. ಮಳೆ ಮಳೆ ಅಲ್ಲ, ಇದು ಹೂ ಮಳೆ ಆಗಿಲ್ಲ ಸರ್, ಆಗಿಲ್ಲ. ಎಲ್ಲಾಗಿ ಒಂದು 5-6 ಸೆಂಟ್ ಆಗಿರ್ಬೋದು. ನಿಮ್ ಕಡೆ ಸರ್ ಒಂದು 3-4 ದಿವಸ ಬಂತು, ಸುಮ್ಮನೆ ಗುಡುಗು ಸಿಡಿಲು ಅಷ್ಟೇ ಬರ್ತಿದೆ. ಒಳ್ಳೆ ಮಳೆ ಆಗ್ತಿಲ್ಲ ನಮಗೆ. ಮಳೆ ಆಗ್ತಾ ಇಲ್ಲ. ಆದ್ರೂ ನಮ್ದು ಬೆಟ್ಟ ಸೈಡ್ ಆಗುತ್ತೆ ಸರ್, ಮೇಲ್ಗಡೆ. ಹೌದು, ಇನ್ನು ಮಳೆ ಆಗಿಲ್ಲ ನಿಮ್ಗಾಗಾದ್ರೆ? ಇಲ್ಲ ಸರ್, ಸುಮ್ಮನೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬಂತಷ್ಟೇ. ಅದಂತೂ ಮಾರನ ದಿವಸ ತುಂಬಾ ಸೆಕೆ ಬಿಸಿ. ಈಗ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇದೆಯಲ್ಲ? ಹೌದು, ಇದೆ ಸರ್, ಇದೆ ಸರ್. ಅದೇ ಬರಬಹುದು ಸ್ವಲ್ಪ, ಈ 2-3 ದಿನದಲ್ಲಿ ಮುನ್ಸೂಚನೆ ಇದೆ ಮಳೆ ಬರೋದು. ಹೌದು ಸರ್, ಬಂದ್ರೆ 1/4 ಇಂಚ್ ಬರಬೇಕು ಸರ್. ಮತ್ತೆ ಒಂಚೂರು ಸ್ವಲ್ಪ ಎಲ್ಲ ಬಂದು ಪ್ರಯೋಜನ ಇಲ್ಲ. ಹೌದೌದು ಹೌದು, ಈ 2 ಸೆಂಟ್ 5 ಸೆಂಟ್ ಎಲ್ಲ ಬಂದು ಪ್ರಯೋಜನ ಸರ್. ಅಂದ್ರೆ ಈ ಹೂ ಅರಳೋದಕ್ಕೆ ಎಷ್ಟು ಬರಬೇಕು ಅಂತೀರಿ? ಒಂದು 1/4 ಇಂಚ್ ಮೇಲ್ಗಡೆ ಆದ್ರೆ ಬರ್ಬೇಕು ಸರ್ ಚಂದ. ಅಷ್ಟು ಒಂಟಿ ಬರ್ಬೇಕು ಅದ್ರ ಮೇಲ್ಗಡೆನೆ. ಆದ್ರೂ ನೀರ್ ಎಳಿಬೇಕು ಸರ್. ಹೌದು, ಮತ್ತೆ ಸ್ವಲ್ಪ ಎಲ್ಲ ಬಂದು ಸುಮ್ನೆ ಅದು ಸುಟ್ಟೋಗುತ್ತೆ. ಹೌದೌದು ಹೌದು, ಮತ್ತೆ ಉರಿ ಬಿಸಿಲು ಹಂಗಿದೆ ಸರ್ ಇವಾಗ. ಹೌದು ಅಲ್ಲ, ನಿಮ್ಮ ತೋಟದಲ್ಲಿ ನೆರಳು ಸ್ವಲ್ಪ ಎಲ್ಲ ನಿರ್ವಹಣೆ ಮಾಡಿದಿರೇನು? ನೆರಳು ಇದೆ ಸರ್, ಆದ್ರೂ ತಡ್ಕೊಳ್ಳಲ್ಲ ಸರ್ ಬಿಸಿ. ಬಿಸಿಲಿದೆ, ನೆಲ ನೆಲ ಫುಲ್ ಡ್ರೈ ಆಗಿದೆ ಸರ್. ಅಲ್ಲಿಂದಲೂ ಬಿಸಿ ಬರುತ್ತೆ? ಹೌದು, ನೆಲದಿಂದ ಬಿಸಿ ಬರ್ತದೆ, ಮತ್ತೆ ಬೆಟ್ಟನು ಕಾಯ್ತದಲ್ಲ. ಹೌದೌದೌದು. ಮತ್ತೆ ಇವಾಗ ನೆರಳಿದ್ದ ತೋಟ ನೆರಳು ಇಲ್ಲದ ತೋಟ ಎಲ್ಲ ಒಂದೇ ಟೈಪ್ ಆಗಿಬಿಟ್ಟಿದೆ ಸರ್ ಒಂದೆರಡು ವರ್ಷದಿಂದ. ಅಂದ್ರೆ ಇದು ನೋಡಿ, ಅದು ಭೂಮಿ ಬಿಸಿ ಆಗೋದು ಅಂತ ನಾವು ಕೇಳ್ತಾ ಇದ್ವಲ್ಲ. ಹೌದು, ಇದೇ ಅದ್ರದ್ದು ಒಂದು ಲಕ್ಷಣಗಳು. ಹೌದು, ನಿಜ ಸರ್ ನಿಜ. ಅದು ಬಹಳ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಈಗಿನ ಒಂದು ವಾತಾವರಣದ ಅಂಶಗಳು ನೋಡಿದ್ರೆ ಹೌದು ಇದೇ ಲಕ್ಷಣಗಳು ಅಂತ ಅನ್ಸುತ್ತೆ ಅಲ್ವಾ ವಿನೋದ್? ಇದು ಹೌದು ಸರ್, ಯಾಕಂದ್ರೆ ಮಡಿಕೇರಿ ಅಂತ ತಂಪಾದ ಸ್ಥಳದಲ್ಲೇನೆ ಹಿಂಗ ಅನಿಸ್ತಾ ಇದೆ. ಬಹಳ ಕಷ್ಟ. ಹೌದು ಸರ್, ಇವಾಗ ಕಾಲ ಕ್ರಮೇಣ ಇದು ಮಳೆನೂ ಸಿಗಲ್ಲ ಸರ್. ನಿಮ್ಗೆ ಮಹೇಶ್ ಅವರು ಮಳೆ ಆಶ್ರಯದಲ್ಲೇ ನೀವು ಬೆಳಿತೀರಲ್ಲ? ಹೌದು ಸರ್, ನಮ್ದು ಎಲ್ಲ ಮಳೆ ಆಶ್ರಯ ಸರ್ ನಮ್ದು. ಈಗ ಅದೇ ಬೆಟ್ಟ ಪ್ರದೇಶ ಆಗಿರೋದ್ರಿಂದ ಕೃಷಿ ಹೊಂಡಗಳು ಇವೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಕಷ್ಟ ಸರ್, ಕಷ್ಟ ಕಷ್ಟ. ಆಮೇಲೆ ಈ ದೊಡ್ಡ ಮಿಷಿನರಿಗಳೆಲ್ಲ ಬರೋದು ಕಷ್ಟನೇ, ಬರುತ್ತೆ ಜೆಸಿಬಿ ಗಿಸಿಬಿಲ್ಲ. ಒಳ್ಳೆ ನೀರೇ ನಮಗೆ, ಮಳೆ ನೀರೇನೆ, ಮಳೆನೆ ಆಶ್ರಿತ ನಿಮ್ದು? ಹೌದು, ನಮ್ದೆಲ್ಲ ಮಳೆ ಆಶ್ರಿತ ಸರ್. ಇದು ಒಳ್ಳೆ ಮೆಣಸು ಏನಾದ್ರು ಇತ್ತ? ಕಾಳು ಮೆಣಸು? ಕಾಳು ಮೆಣಸು ಇದೆ ಸರ್, ಏಲಕ್ಕಿ ಇದೆ, ಮತ್ತೆ ಕಾಫಿ ಇದೆ. ಆಮೇಲೆ ಉಪ ಬೆಳೆಗಳು ತುಂಬಾ ಒಂದ್ ಸ್ವಲ್ಪ ಇದೆ ಸರ್. ಅಲ್ಲ, ಈಗ ಕಾಳು ಮೆಣಸು ಏನಾದ್ರು ಕೊಯ್ಲು ಮಾಡ್ತಾ ಇದ್ದೀರಾ? ಈ ವರ್ಷ ಇಲ್ಲ ಸರ್ ನಮ್ದು ಫುಲ್ಲು. ಅದು ಏನಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಅದು ಮಳೆ ಹೆಚ್ಚು ಕಮ್ಮಿ ಆಗಿ ಈ ಎರಚೆ ಮಾಡೋ ಟೈಮಲ್ಲಿ ಮಳೆ ಬಂದ್ಬಿಡ್ತಲ್ಲ, ಆವಾಗ ಹೂ ಹೋಗಿ ಇವಾಗೆಲ್ಲ ಇದು ಏನು ಈ ಪೀಚ್ ಕೊತ್ತುಗಳೆಲ್ಲ ಎಳು ಕೊತ್ತುಗಳು ಸರ್ ಮೆಣಸು ಎಲ್ಲ ಏರುಪೇರು ಆಗ್ಬಿಡ್ತು ಸರ್ ಇವಾಗ ಸರಿಯಾಗಿ ಬರ್ಲಿಲ್ಲ. ಹೌದೌದು. ಆಮೇಲೆ ಅರಬಿಕ ಅಷ್ಟೇ, ಜೂನಿಗೆ ಕೊಯ್ಲಿಕ್ಕೆ ಸುಮಾರು ಕಾಫಿ ರೆಡಿ ಆಗಿಬಿಟ್ಟಿದೆ ಇವಾಗ ನಮ್ಮಲ್ಲಿ. ಓಹೋ, ಮಂಜಿ ಮಂಜಿಗೆ ಇಬ್ಬನಿಗೆ ಹರಳಿದು. ಓಹೋ, ಅಷ್ಟು ಮುಂಚಿತವಾಗಿ? ಮುಂಚಿತವಾಗಿ ಸರ್, ನಾವು ವರ್ಷಗಳು ಒಂದು 30-40 ಕೆಜಿ ಅಷ್ಟು ನಾವು ಕುಯ್ತೀವಿ ಸರ್ ಜೂನ್ ಟೈಮಿಗೆ, ಜೂನ್ ಜುಲೈ ಟೈಮಿಗೆಲ್ಲ. ಯಾವುದು ಅರೇಬಿಕಾದಲ್ಲಿ? ಅರೇಬಿಕಾದಲ್ಲಿ ಸರ್ ನಾವು. ಅದ್ ನೋಡಿದ್ರೆ ನವೆಂಬರ್ ಬರ್ಬೇಕಾದ್ರು ಈಗಲೇ ಜೂನ್ ಗೆ ಬರುತ್ತೆ. ಹೌದೌದೌದು. ಅಂದ್ರೆ ನಿಮ್ಮ ಮೋಡ ಇದು ನಿಮ್ಮ ಮಂಜು ಮುಸ್ಕಿದ ವಾತಾವರಣ ಇರೋದ್ರಿಂದ. ಆಮೇಲೆ ನೋಡಿ ಸರ್, ಇವಾಗ ಈ ಡಿಸೆಂಬರ್ ಜನವರಿ ಡಿಸೆಂಬರ್ ಅಲ್ಲಿ ಹೋಗೋ ಅರಬಿಕ ಹೂವು ಇವಾಗ ರೋಬಸ್ಟ್ ಜೊತೆನೆ ಹೋಗ್ತಿದೆ. ಇವಾಗ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಮಳೆಗಾಲಕ್ಕೆ ಬಂದ್ಬಿಡ್ತದೆ ಇವಾಗ. ಅದು ಕರೆಕ್ಟ್ ಮಳೆ ಆಗಲ್ಲ ಸರ್, ಅದಕ್ಕೆ ಸಮಸ್ಯೆ ಸರ್. ಮಳೆನಲ್ಲೂ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಹೌದೌದು. ಅದೇ ಏನು ಅಂದ್ರೆ, ಒಂದು ನಿಮ್ದು ಅರೇಬಿಕಾದಲ್ಲಿ ಕೊಯ್ಲಾದ್ಮೇಲೆ ಡಿಸೆಂಬರ್ ಜನವರಿ ಫೆಬ್ರವರಿ ಸ್ವಲ್ಪ ಒಣ ವಾತಾವರಣ ಇರ್ಬೇಕಂತೆ, ಆಮೇಲೆ ಅದ್ರ ಮ್ಯಾದಾದ್ಮೇಲೆ ಕೊಡ್ಬೇಕು ಅಂತ ಹೇಳ್ತಾರೆ. ಹೌದು ಸರ್, ಹೌದೌದು. ಈಗ ಇನ್ನೆಲ್ಲ ನಾವು ಹೇಳ್ದಾಗೆ ಪ್ರಕೃತಿ ಇಲ್ಲ ಸರ್. ಮೊದ್ಲು ಸ್ವಲ್ಪ ಬದಲಾವಣೆಗಳು ಆಗ್ತಾ ಇದೆ. ಮೊದಲು ಕರೆಕ್ಟ್ ಟೈಮ್ ಇತ್ತು, ಇಂಥ ಟೈಮಿಗೆ ಮಳೆ ಹೋಗ್ತಿತ್ತು, ಇಂಥ ಟೈಮಿಗೆ ಮಳೆ ಬರ್ತಿತ್ತು. ಇವಾಗ ಅದು ಇಲ್ಲ ಸರ್. ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ರೆ ತುಂಬಾನೇ ಮಳೆ. ಅಂದ್ರೆ ಈಗ ಏಲಕ್ಕಿನಲ್ಲೂ ಹೂ ಪ್ರಾರಂಭ ಆಗುತ್ತೆ? ಇನ್ನ ಹೂ ಏಲಕ್ಕಿಲಿ ಕೊತ್ತು ಒಂದೊಂದು 1.5 ಅಡಿ ಬಂದ್ಬಿಟ್ಟಿದೆ ಸರ್ ಇವಾಗ. ಆಮೇಲೆ ಬಿಸಿಲು ಹೋಯ್ತು ಸರ್, ಗಿಡ ಎಲ್ಲ ಹೋಗಿದೆ. ಈ ಮಂಗಗಳು ಮತ್ತೆ ಆನೆಗಳು ಬಂದ್ರೆ ಬಿಡಲ್ಲ ಸರ್ ಅದನ್ನ ಸುಮಾರು. ಅದು ಅದು ಕೂಡ ಆಗ್ಲೇ ಅಲ್ವಾ, ಏಪ್ರಿಲ್ ಅಲ್ಲೇ ಹೂ ಬರೋದು. ಹೌದೌದು, ಏಲಕ್ಕಿನಲ್ಲೂ ಕೂಡ. ಹೌದು ಸರ್, ಹೌದು. ಅಂದ್ರೆ ಇವಾಗ ಸ್ವಲ್ಪ ಮಳೆ ಆದ್ರೆ ಅನುಕೂಲ. ಇವಾಗ ಮಳೆ ಆದ್ರೆ, ಇವಾಗ ಮಳೆ ಆದ್ರೆ ಚೆನ್ನಾಗಿ ಮಳೆ ಆಗ್ಬೇಕು ಸರ್. ಮತ್ತೆ ಸ್ವಲ್ಪ ಸ್ವಲ್ಪ ಬಂದು ಪ್ರಯೋಜನ ಇಲ್ಲ ಸರ್, ಅದು ನಮ್ಗೆಂತಲ್ಲ ಎಲ್ಲಾ ರೈತರಿಗೂ ಸೇಮ್ ಸರ್. ನಮ್ದೆಲ್ಲ ಮತ್ತೆ ಈ ಕಾಫಿ ಏಲಕ್ಕಿ ಅದು ಇದು ಆದ್ರಿಂದ ಮೆಣಸು ಆದ್ರಿಂದ ಸರ್ ನಮಗೆ ಈ ಮಳೆನೇ ಮುಖ್ಯವಾದ ಮಳೆ ಇದು. ಹೌದು, ಹೂ ಮಳೆ. ಹೌದೌದು. ಈ ಬೇರೆ ಬಯಲು ಸೀಮೆ ಬೆಳೆ ಅಲ್ಲಲ್ಲ ಸರ್ ನಮ್ದು. ಸರಿ, ಈಗ ನಿಮ್ಮ ಅನುಭವದಲ್ಲಿ ಮಹೇಶ್, ಎಷ್ಟು ತಡವಾಗಿ ಮಳೆ ಬಂದ್ರು ಕೂಡ ಫಸಲು ಆಗ್ಬೋದು ಅಂತಾರೆ ಕಾಫಿನಲ್ಲಿ. ಹೌದು, ಅದು ಫಸಲು ಆಗುತ್ತೆ ಸರ್, ಗಿಡ ಎಲ್ಲ ಸೋತೋಗಿ ಇರುತ್ತಲ್ಲ, ಆದ್ರೂ ತುಂಬಾ ಸೋತೋಗ್ಬಾರ್ದು. ಯಾಕಂದ್ರೆ ಹೌದೌದೌದು, ಒಂದು ಚಿಕ್ಕ ಎಕ್ಸಾಂಪಲ್, ಈಗ ಮನುಷ್ಯ ನೋಡಿ, ಅವನು ತೀರಾ ಮಲಗಿದಲ್ಲೇ ಆದ ಮೇಲೆ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ಹೌದೌದೌದು, ಸ್ವಲ್ಪ ಇನ್ನು ಚಿಕಿತ್ಸೆಗೆ ಅವರು ಸ್ಪಂದಿಸ್ತಾರೆ ಅನ್ನುವಾಗ ಬೇಗ ವಾಸಿ ಆಗುತ್ತೆ. ಹೌದೌದು, ಕೊಟ್ರೇನೆ ಒಳ್ಳೇದು ಸರ್. ಅಂದ್ರೆ ಅಷ್ಟು ಗಿಡಗಳು ಸುಸ್ತಾಗ್ಬಿಟ್ರೆ ಕಷ್ಟನೇ ಅಂತೀರಿ. ಹೌದು ಸರ್, ಅದು ಸುಸ್ತಾದ್ರೆ ಹೂನು ಸರಿ ಅರಳಲ್ಲ ಸರ್, ಚಿಕ್ಕದಾಗಿ ಅರಳ್ತಿದೆ ಅಷ್ಟೇ, ಗಿಡ ಎಲ್ಲ ಆಲ್ರೆಡಿ ಎಲ್ಲ ಸುಟ್ಟೋಗಿರ್ತದೆ. ಸರಿ, ಈಗ ಮಳೆ ಅವಶ್ಯಕತೆ ಬಹಳ ಇದೆ. ಇವಾಗ ಮಳೆ ಎಲ್ರಿಗೂ ಅವಶ್ಯಕತೆ ಸರ್. ಅಂದ್ರೆ ಈಗೇನ್ ಮಂಜನ್ ಬೀಳ್ತಾ ಇಲ್ಲ, ಮಂಜು ಬೀಳ್ತಿದೆ ಸರ್. ಮಂಜುದು ಎಷ್ಟಾದ್ರೂ ಮಂಜು ಆಗಲ್ಲ ಸರ್, ನಮಗೆ ಮಳೆನೇ ಬೇಕು. ಆಗಲ್ಲ ಆಗಲ್ಲ ಅಂತೀರಾ? ಸರಿ, ಮಂಜು ನೋಡಿ ಹೂಗೆ ಮಾತ್ರ ಮುಗಿಸ್ತದಷ್ಟೇ. ಮಳೆ ಆದ್ರೆ ಚಂದ ಒಂದು ಅರ್ಧ ಒಂದು ಅಡಿ ಕಳ್ಕೊಳ್ತದೆ. ಮಳೆ ಆದ್ರೇನೆ ಒಳ್ಳೇದು ಸರ್. ಸರಿ ಮಹೇಶ್, ಈಗ ಒಂದು ಪ್ರಶ್ನೆ ನಿಮ್ಗೆ. ಸರ್, ಕಾಫಿನಲ್ಲಿ ನಾವು ಸಸಿಗಳು ಮಾಡ್ಕೊಳ್ತೀವಲ್ಲ? ಹೌದು, ವಿಶೇಷವಾಗಿ ನಾವು ನಮ್ಮ ಅರೇಬಿಕಾದಲ್ಲಿ ಕಾಫಿ ಸಸಿ ಮಾಡ್ಕೊಂಡಾಗ ಬೀಜ ಊರ್ತೀವಿ ಸಸಿ ಮಣ್ಣಿನಲ್ಲಿ. ಹೌದು, ಆಮೇಲೆ ಅವನ್ನ ನಾವು ಪಾಲ್ತಿನ್ ಚೀಲಕ್ಕೆ ವರ್ಗಾವಣೆ ಮಾಡ್ತೀವಿ. ಹೌದು ಸರ್, ಪಾಲ್ತಿನ್ ಚೀಲಗಳಿಗೆ ವರ್ಗಾವಣೆ ಮಾಡ್ತೀವಿ. ಯಾವ ಹಂತದಲ್ಲಿ ವರ್ಗಾವಣೆ, ಯಾವ ಸ್ಟೇಜ್ ಅಲ್ಲಿ ನಾವು ವರ್ಗಾವಣೆ ಮಾಡ್ತೀವಿ? ಒಂದು 45 ದಿವಸ ಎಲ್ಲ ಬೇಕು ಸರ್ ಅದು ಮೊಳಕೆ ಬಂದು ಬರ್ಲಿಕ್ಕೆ. ಹೌದೌದೌದೌದು, ಆಮೇಲೆ ಒಂಚೂರು ಈ ಎಲೆ ಒಡೆಯುವ ಟೈಮ್ ಅಲ್ಲಿ ಅದು ಸ್ವಲ್ಪ ಒಡಿತಾ ಬರ್ತದೆ ಸರ್ ಬೀಜ. ಆವಾಗ ನಾವು ಕುಕ್ಕೆಗೆ ತುಂಬಿಸಿದ್ರೆ ಒಳ್ಳೆ ಟೈಮ್ ಸರ್. ಅದು ಏನಂತಾರೆ ಅಂತನ? ಅದು ಗೊತ್ತಿಲ್ಲ. ಅದನ್ನ ಟೋಪಿ ಹಂತ ಅಥವಾ ಬಟನ್ ಅಂತ ಅಂತಾರೆ. ಆ ಒಂದು ಹಂತ ನೀವು ಹೇಳಿದ ಕರೆಕ್ಟ್, 45 ದಿನಕ್ಕೆ ಅದು ಹಂತಕ್ಕೆ ಬರುತ್ತೆ ಬೀಜ ಊರಿ. ಅಂತದಲ್ಲೇ ಕುಕ್ಕೆಗೆ ಅಥವಾ ಪಾಲ್ತಿನ್ ಚೀಲಗಳಿಗೆ ವರ್ಗಾವಣೆ ನಾವು ಮಾಡ್ಕೋಬೇಕಾಗತ್ತೆ. ವರ್ಗಾವಣೆ ಮಾಡ್ಕೊಂಡು ಮತ್ತೆ ಅವುಗಳನ್ನ ಆರೈಕೆ ಮಾಡ್ಬೇಕಾಗತ್ತೆ, ಸ್ವಲ್ಪ ನೆರಳಲ್ಲಿ ಇಟ್ಕೊಂಡು, ಮರದ ನೆರಳಲ್ಲಿ ಅಲ್ವಾ? ಸರಿ ಮಹೇಶ್, ಮಳೆ ಬರುತ್ತೆ ಅಂತ ನಾವು ಕೂಡ ಆಶಿಸೋಣ. ಸುತ್ತಮುತ್ತಲಿನ ರೈತರಿಗೆ, ವಿಶೇಷವಾಗಿ ನಮ್ಮ ಮಳೆ ಆಶ್ರಿತ ರೈತರಿಗೆ ಆದಷ್ಟು ಬೇಗ ಮಳೆ ಬರಲಿ ಅಂತ ನಮ್ಮ ಆಶಯ ಕೂಡ. ಹೌದು ಸರ್, ಥ್ಯಾಂಕ್ ಯು. ಕರೆ ಮಾಡೋದಕ್ಕೆ ಧನ್ಯವಾದಗಳು ಮಹೇಶ್. ವಿನೋದ್ ನೋಡಿ, ಈಗ ಸಾಕಷ್ಟು ಜನ ಮಳೆಯಾಶ್ರಿತದಲ್ಲೂ ಈಗ ಕಾಫಿಯನ್ನು ಬೆಳೀತಾ ಇದ್ದಾರೆ. ಹೌದು, ಅಂದ್ರೆ ಇವು ಎತ್ತರವಾದ ಪ್ರದೇಶ, ಅಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಅಲ್ಲಿಂದ ನೀರನ್ನ ತೋಟಗಳಿಗೆ ಕೊಡೋದು ಕಷ್ಟನೇ ಅದು. ಹೌದು, ಅಂದ್ರೆ ಮಳೆ ಬಹಳ ಅವಶ್ಯಕ ಈಗ ಈ ಒಂದು ಹಂತದಲ್ಲಿ. ಆದ್ರೂ ಈ ಸರಿ ಯಾಕೋ ಬಂದಿಲ್ಲ ಇಲ್ಲಿವರೆಗೂ ಸರಿಯಾಗಿ, ಕೆಲವು ಅಲ್ಲಲ್ಲಲ್ಲೇ ಬಂದಿದೆ ಅನ್ಸುತ್ತೆ. ಇವರಿಗೆ ಬೆಳೆಗೆ ಬಹಳ ಒಂದು ಅತ್ಯವಶ್ಯಕವಾದಂತ ಒಂದು ಮಳೆ ಬೇಕೇ ಬೇಕು. ಈಗ ಈ ಒಂದು ಅವ್ರು ಹೇಳಿದಾಗೆ ಕೆಲವು ಕಡೆ ಕೂಡ ಆ ರೀತಿ ಆಗ್ತದೆ, ಅಂದ್ರೆ ಏಕರೂಪದಲ್ಲಿ ಬೆಳೆ ಬರದೆ ಇವಾಗ ಅರ್ಧ ಬರ್ತಾ ಇರೋದು, ಮತ್ತೆ ಅರ್ಧ ಮತ್ತೆ ಬರುವಂತದ್ದು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ ಇತ್ತೀಚೆಗೆ. ಇವು ಒಂದ್ ರೀತಿ ನೋಡಿರಿ, ನಾವು ಇವನ್ನು ಕೂಡ ಈ ಹವಾಮಾನ ಬದಲಾವಣೆ ಒಂದು ವೈಪರೀತ್ಯ ಅಂತಾನೆ ಹೇಳ್ಬೋದೇನೋ ಅನ್ಸುತ್ತೆ. ಹೌದು, ಅದರ ಒಂದು ಸೈಡ್ ಎಫೆಕ್ಟ್ಸ್ ಮೊದಲು ಈ ರೀತಿ ನಾವು ಕೇಳ್ಪಡ್ತಾ ಇರಲಿಲ್ಲ. ಹೌದು, ಈಗ ಅವರು ಜೂನ್ಗೆನೆ ಕೊಯ್ಲಿ ಬರುತ್ತೆ ಅರೇಬಿಕಾ ಅಂತ ಅಂದ್ರೆ, ನವೆಂಬರ್ಗೆ ಬರೋದು ಜೂನ್ಗೆ ಬಂದ್ರೆ ಎಷ್ಟು ಮುಂಚಿತವಾಗಿ ಬಂದಂಗಾಗುತ್ತೆ. ಮತ್ತೆ ಈಗ ಬಹಳ ಜನ ಕೊಡಗು ಜಿಲ್ಲೆಯಲ್ಲಿ ಶುಂಠಿಯನ್ನು ಕೂಡ ಬೆಳೀತಾರೆ. ಈ ಶುಂಠಿ ಸರಿಯಾದ ಒಂದು ಬೀಜವನ್ನು ನಾವು ಆಯ್ಕೆ ಮಾಡಿಕೊಂಡು ಅವುಗಳನ್ನ ಉಪಚಾರಕ್ಕೆ ಒಳಪಡಿಸೋದು ಕೂಡ ಅಷ್ಟೇ ಮುಖ್ಯ. ಇಲ್ಲಾಂದ್ರೆ ಈ ಮಣ್ಣಿಂದ ಬರುವಂತ ರೋಗಗಳು, ಕೆಲವು ಸಂದರ್ಭದಲ್ಲಿ ಗಡ್ಡೆಯಿಂದ ಕೂಡ ರೋಗಗಳು ಹರಡ್ತವೆ, ಅವುಗಳ ವಿರುದ್ಧ ನಾವು ಈ ಗಡ್ಡೆಗೆ ಒಂದು ಉಪಚಾರವನ್ನು ಕೊಡಬೇಕಾಗತ್ತೆ. ಅದನ್ನ ತಡೆಯೋದಕ್ಕೆ ಮುಖ್ಯವಾಗಿ ನಾವು ಈ ಬೇರು ಕಾಂಡದಿಂದ ಅಥವಾ ಗಡ್ಡೆಯಿಂದ ಶುಂಠಿ ವಂಶಾಭಿವೃದ್ಧಿ ಮಾಡ್ಕೊಳ್ತೀವಿ. ಮುಖ್ಯವಾಗಿ 2.5 ರಿಂದ 5 ಸೆಂಟಿಮೀಟರ್ ಉದ್ದ, 20-25 ಗ್ರಾಂ ತೂಕ ಇರುವಂಥ, ಕನಿಷ್ಠ 1 ಅಥವಾ 2 ಗಿಣ್ಣು ಮಗ್ಗುಗಳಿರೋ ರೀತಿಯಲ್ಲಿ ಕಚ್ಕೋಬೇಕು ಬೇರು ಕಾಂಡಗಳನ್ನು ಅಥವಾ ಗಡ್ಡೆಗಳನ್ನು. ಯಾಕೆಂದರೆ ಬಹಳ ದೊಡ್ಡದಾಗಿ ಕತ್ತರಿಸ್ಕೊಂಡ್ರೂ ಕೂಡ ನಮಗೆ ಹೆಚ್ಚಿನ ಬೀಜ ಬೇಕಾಗುತ್ತೆ. ಕನಿಷ್ಠ 1-2 ಈ ಮೊಗ್ಗುಗಳಿರೋ ರೀತಿಯಲ್ಲಿ ನಾವು ಕತ್ತರಿಸ್ಕೋಬೇಕು. 20-25 ಗ್ರಾಂ ತೂಕ ಇರಬೇಕು, 1-2 ಇಂಚು ಉದ್ದ ಇರಬೇಕು. ಈ ಬಿತ್ತನೆ ಬೀಜದ ಪ್ರಮಾಣ ಮುಖ್ಯವಾಗಿ ನಮ್ಮ ಒಂದು ಬೇಸಾಯದ ಒಂದು ಪ್ರದೇಶವನ್ನು ಅವಲಂಬಿಸಿರುತ್ತೆ. ಸಾಧಾರಣವಾಗಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 1,500 ಕಿಲೋಗ್ರಾಮ್ನಿಂದ 1,800 ಕಿಲೋಗ್ರಾಮ್ನಷ್ಟು ಬೇಕಾಗುತ್ತೆ. ಈ ಆಯ್ಕೆ ಮಾಡಿದಂಥ ಬೇರುಗಳನ್ನು ನಾವು ಈ ಶಿಲೀಂದ್ರನಾಶಕ ದ್ರಾವಣದಲ್ಲಿ ಅದ್ದಿ ತೆಗಿಬೇಕಾಗುತ್ತೆ. ಮ್ಯಾಂಕೋಜಬ್ ಅಂತ ಒಂದು ಶಿಲೀಂದ್ರನಾಶಕ ಇದೆ, ಇದನ್ನು ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ ಪ್ರಮಾಣದಲ್ಲಿ ನಾವು ಬೆರೆಸ್ಕೊಂಡು ಆ ದ್ರಾವಣ ಮಾಡ್ಕೋಬೇಕು. ಇದರಲ್ಲಿ ಒಂದು 1/2 ಗಂಟೆ ಕಾಲ ನಾವು ಅದ್ದಿ ತೆಗಿಬೇಕಾಗುತ್ತೆ. ಅದ್ದಿ ತೆಗೆದು ಒಂದು 3-4 ಗಂಟೆ ನೆಲನಲ್ಲಿ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಆ ನಂತರ ನಾವು ಅವುಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಅಂದರೆ ಈಗ ಸಾಲಿನಿಂದ ಸಾಲಿಗೆ 20-25 ಸೆಂಟಿಮೀಟ್ರು, ಮತ್ತು ಸಾಲಿನಲ್ಲೂ ಕೂಡ 20-25 ಸೆಂಟಿಮೀಟ್ರು ಅಂತರದಲ್ಲೇ ಬಿತ್ತನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಶುಂಠಿನಲ್ಲಿ ನೀರು ನಿಲ್ಲಬಾರದು, ನೀರು ನಿಂತುಬಿಟ್ರೆ ಗಡ್ಡೆಗಳೆಲ್ಲ ಕೊಳ್ತೋಗುತ್ತೆ, ಏರು ಮಡಿ ಮಾಡ್ಕೊಂಡಿರ್ತಾರೆ. ಆ ಮಡಿನಲ್ಲಿ ಈ ಯಂತ್ರದಲ್ಲಿ ಅವರು ಬಿತ್ತನೆ ಮಾಡಿಕೊಂಡ್ರೆ ಉತ್ತಮವಾದಂಥ ಒಂದು ಬೆಳೆಯನ್ನು ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಮಳೆ ಬಂದರೂ ಕೂಡ ನೀರು ಬಸ್ತೋಗೋದಕ್ಕೂ ಕೂಡ ಇದು ಒಂದು ಅನುಕೂಲ ಆಗುತ್ತೆ. ಈ ಬೀಜದ ಶುಂಠಿಯನ್ನು ಕೈಯಿಂದ ಮಾಡಿದಂಥ ಸಣ್ಣ ಗುಂಡಿನಲ್ಲಿ ಹಾಕಿ, ಚೆನ್ನಾಗಿ ಕಳೆತಂಥ ಕೊಟ್ಟಿಗೆ ಗೊಬ್ಬರ ಮತ್ತು ಸ್ವಲ್ಪ ಮಣ್ಣನ್ನು ಕೂಡ ಗುಂಡಿನಲ್ಲಿ ಹಾಕಿ ಆ ಮಡಿಯನ್ನು ಸಮ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ. ನಾವು ಇಲ್ಲಿ ಈ ಶುಂಠಿಯ ಒಂದು ಗಡ್ಡೆ ಕೊಳೆ ರೋಗ ಬರುತ್ತಲ್ಲ, ಅದನ್ನು ನಾವು ನಿರ್ವಹಣೆ ಮಾಡೋದು ಈ ಉತ್ತಮವಾದಂಥ ಒಂದು ಶುಂಠಿ ಬೆಳೆಯನ್ನು ಪಡೆಯೋದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನಮ್ಮ ಕಾಫಿ ಬೆಳೆಗಾರರದು ನೀರಾವರಿ ಜೊತೆಗೆ ಮಣ್ಣು ಪರೀಕ್ಷೆಯನ್ನು ಕೂಡ ಈಗ ಮಾಡಿಸ್ಕೋಬಹುದು. ಮತ್ತು ಈ ಅರೇಬಿಕಾದಲ್ಲಿ ಈ ಬಿಳಿ ಕಾಂಡ ಕೊರಕದ ಒಂದು ಹಾರಾಟ ಕಾಲ ಅಂತಾರೆ, ಏಪ್ರಿಲ್ ಮೇ ತಿಂಗಳು. ಅದಕ್ಕಿಂತ ಮುಂಚೆನೇ ನಾವು ಅವು ಹೊರಗಡೆ ಬಂದು ಗಂಡು ಹೆಣ್ಣು ಸಮಾಗಮ ಆಗಿ ಮೊಟ್ಟೆ ಇಡೋದಕ್ಕಿಂತ ಮುಂಚೆನೇ ಬಿಳಿ ಕಾಂಡ ಕೊರಕ ಕೀಟದ ಹಾವಳಿಗೆ ತುತ್ತಾದಂಥ ಗಿಡಗಳನ್ನು ಹುಡುಕಿ ಅವುಗಳನ್ನು ನಾಶ ಮಾಡೋದು ಬಹಳ ಮುಖ್ಯ. ಯಾವುದು ಬಹಳ ಆಳವಾಗಿ ಬೇರ್ನವ್ರಿಗೂ ಕೂಡ ಹೋಗಿರುತ್ತೋ ಅಂಥ ಗಿಡಗಳನ್ನು ತೆಗೆದು ಸುಡಬೇಕಾಗತ್ತೆ ಅಥವಾ ನೀರಿನಲ್ಲಿ ಮುಳುಗಿಸ್ಬೇಕಾಗತ್ತೆ 1 ವಾರ 10 ದಿನದವರೆಗೂ. ಇಲ್ಲ ಇದು ಕಡಿಮೆ ಪ್ರಮಾಣದಲ್ಲಿ ಆಗಿದೆ, ಆದರೆ ಖಚಿತವಾಗಿ ಬಿಳಿ ಕಾಂಡ ಕೊರಕ ಇದೆ ಅಂತ ಅಂದಾಗ ನಾವು ಒಂದು ಬಟ್ಟೆ ಬರುತ್ತಲ್ಲ ನಾನು ಒಂದು ಕ್ಲಾತ್, ಅದನ್ನ ಎಲ್ಲೂ ಕೂಡ ಜಾಗ ಬಿಡದಂಗೆ ಸುತ್ತಬೇಕಾಗತ್ತೆ. ಈ ರೀತಿ ಸುತ್ತೋದ್ರಿಂದ ಒಂದು ಕೀಟ ಹೊರಗಡೆ ಹೋಗಿ ಬೇರೆ ಮೊಟ್ಟೆ ಇಡೋದು ಬೇರೆ ಒಂದು ಆರೋಗ್ಯವಂತ ಗಿಡಗಳಿಗೆ ಹರಡೋದನ್ನು ತಪ್ಪಿಸ್ಬೋದು. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಲಿ ಅಂತ ಹೇಳೋಣ. ಈಗ ನಮ್ಮ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಸ್ವಲ್ಪ ಪೇಟೆ ಧಾರಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿಯ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,900 ರೂಪಾಯಿಂದ 26,500 ರೂಪಾಯಿ, ಅರೇಬಿಕಾ ಚೆರಿ 15,000 ರೂಪಾಯಿಂದ 16,700 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,000 ರೂಪಾಯಿಂದ 22,600 ರೂಪಾಯಿ, ರೋಬಸ್ಟಾ ಚೆರಿ 12,100 ರೂಪಾಯಿಂದ 13,000 ರೂಪಾಯಿ. ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶುಂಠಿ ಕೃಷಿ ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳ್ಬೋದು. ಏಕೆಂದರೆ ಇದು ಕೂಡ ನಮ್ಮ ರೈತ ಬಾಂಧವರು ಹೆಚ್ಚು ಬೆಳೆಯುವಂಥ ಬೆಳೆ ಅಂತ ಹೇಳ್ಬೋದು. ಮತ್ತೊಮ್ಮೆ ವಿನೋದ್, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ರೈತ ಬಾಂಧವರಿಗೆ ಮತ್ತು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ತೆ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದೀಗ ನಿಧನ ಸುದ್ದಿ. ಹಳ್ಳಿಗಟ್ಟು ಕಾಳಾನ ಭೂವಡಿರ ಪೌತೆ ಚಿಮ್ಮ ನಂಜಪಂಡ ಮೋವು ಕಿಶನ್ ಸುಬ್ರಹ್ಮಣಿ ಇಂದು ಮರಣಪಟ್ಟಿತ್ತು. 43 ವಯತ್ರ ಭೂವಡಿರ ಕಿಶನ್ ಸುಬ್ರಹ್ಮಣಿ ಎಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಕ್ ಒಕ ತೋಟಂಗಳತ್ತಿಲ್ ನಡಪ. ನಲಜಿ ಕೊಳಂಗಾಡು ಗ್ರಾಮತ್ರ ಚಿಯಕ ಪೂವಂಡ ಇಗ್ಗು ಅಪ್ಪಯ್ಯ ಇಂದು ಮರಣಪಟ್ಟಿತ್ತು. 75 ವಯತ್ರ ಚಿಯಕ ಪೂವಂಡ ಇಗ್ಗು ಅಪ್ಪಯ್ಯ ಎಂಡ ಚಾವು ತಡಿನ ನಾಪೋಕ್ಲು ಪಳೆ ತಾಲೂಕುಳ ಮನೆಯಲ್ಲಿ ಬೆಚ್ಚಿತ್ತು. ನಾಳೆ ಮಜ್ಜನ ಕೊಳಂಗಾಡು ಗ್ರಾಮತ್ರ ಒಕ್ಕ ತೋಟಂಗಳತ್ತಿಲ್ ಆಕಿರಿ ಕಾರ್ಯ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾದ ಕೊಡಗಿಂದ 1937 ಅಮರ ಸುಳ್ಯ ಹೋರಾಟ ಸುರಿನ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು ಆಗ ಸುಳ್ಯ ಪ್ರದೇಶ ಕೊಡಗು ಜಿಲ್ಲೆಗೆ ಸೇರಿತ್ತ. ಮಡಿಕೇರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಚೈತ್ರ ಎಸ್ ಜಿಯು ಹೇಳಿದ್ದು, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಪರಿಷತ್, ಸಹಕಾರ ಸಂಘಗಳ ತರಬೇತಿ ಕೇಂದ್ರ ಮಡಿಕೇರಿ ಇವರ ಕೂಡುಕಟ್ಟಲ್ಲಿ ನಡೆದ ದಿವಂಗತ ಗಂಗಾಧರ್ ಸುಲೋಚನಾಬಾಯಿ ಸ್ಮಾರಕ ದತ್ತಿ ಮತ್ತು ಡಿಜೆ ಪದ್ಮನಾಭ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕೊಡಗಿನ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಂಗೆ ಮಾತಾಡಿದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಡಿಕೇರಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕಡ್ಲೇರ ತುಳಸಿ ಮೋಹನ ವಹಿಸಿರೆ, ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತ್, ಸಹಕಾರ ಸಂಘಗಳ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಡಾ ರೇಣುಕಾ ಆರ್ಎಸ್ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಮತ್ತೆ ಸಸ್ಯತಳಿ ರಕ್ಷಣೆ ಹಂಗೆ ರೈತರ ಹಕ್ಕುಗಳ ಪ್ರಾಧಿಕಾರ ಹೊಸದಿಲ್ಲಿ ಐಸಿಎಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಕೂಡುಕಟ್ಟಲಿ ಸಸ್ಯತಳಿ ರಕ್ಷಣೆ ಮತ್ತೆ ರೈತರ ಹಕ್ಕುಗಳ ಕಾಯ್ದೆಯ ಒಂದು ದಿನದ ಅರಿವು ಕಾರ್ಯಾಗಾರ ಇದೇ ತಿಂಗಳ 27 ಬೆಳಿಗ್ಗೆ 10:30 ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲ್ಲಿ ನಡೆದಿದೆ. ಈ ಹೊಸ ಕಾಯ್ದೆಯ ಮೂಲ ಉದ್ದೇಶ ಹಳೆ ಕಾಲದ ಬೇರೆ ಬೇರೆ ಬೆಳೆಗಳ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಂಗ್ರಹ ಮಾಡಿ ರಕ್ಷಣೆ ಮಾಡಿಕೊಂಡು ಬಂದಿರುವವರನ್ನ ಗುರುತಿಸಿ ಅವಕ್ಕೆ ಮಾಲೀಕತ್ವ ಹಂಗೆ ಪ್ರಶಸ್ತಿ ಕೊಡದು ಮತ್ತೆ ಅದನ್ನು ಮುಂದಕ್ಕೆ ಬಳಸಿಕೊಳ್ಳುವ ಸಂಸ್ಥೆಗಳ ಲಾಭದ ಪಾಲು ಸಿಕ್ಕುವಂಗೆ ಮಾಡುವ ಅವಕಾಶ ಇದ್ದದೆ ಅದರಿಂದ ಸಾಂಪ್ರದಾಯಿಕ ಆಗಿ ಸಂರಕ್ಷಣೆ ಮಾಡಿಕೊಂಡು ಬಂದಿರುವ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ. ಸಂಘ ಸಂಸ್ಥೆಯಲ್ಲಿ ಎಲ್ಲಾ ಸದಸ್ಯರು ಸದೃಢ ಕಟ್ಟಡದ ಒಂದೊಂದು ಕಂಬಗಳಿದ್ದಂಗೆ ಆದ್ದರಿಂದ ಎಲ್ಲಾ ಸದಸ್ಯರ ಸಹಭಾಗಿತ್ವ ತುಂಬಾ ಮುಖ್ಯತ ಕೊಡಗು ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷ ಆಮೆ ದಮಯಂತಿಯವು ಹೇಳಿದವು. ಚೇರಂಬಾಣೆಗೌಡ ಸಮಾಜದ ಸಭಾಬಾಡಿಯಲ್ಲಿ ನಡೆದ ಚೇರಂಬಾಣೆಗೌಡ ಮಹಿಳಾ ಒಕ್ಕೂಟದ ಉದ್ಘಾಟನೆ ಮಾಡಿ ಮಾತಾಡಿದ ಇವು, ಎಲ್ಲಾ ಹೆಣ್ಮಕ್ಕಳು ಬೇರೆ ಬೇರೆ ಕಲಾ ಪ್ರತಿಭೆಗೆ ಇದ್ದದೆ ಒಂದು ಕಡ್ಡಿಂದ ಕಸ ಗುಡಿಸಿಕೆ ಅಲ್ಲೆ ಒಗ್ಗಟ್ಟಲಿ ಬಲ ಇದ್ದದೆ ಆ ನಿಟ್ಟಲ್ಲಿ ಸದಸ್ಯರು ಕಾರ್ಯಪ್ರವೃತ್ತರಾಕುತ್ತ ಹೇಳಿದವು. ಈ ಕಾರ್ಯಕ್ರಮದಲ್ಲಿ ಸಮಾಜದ ನಿರ್ದೇಶಕರಾದ ನಿಯೇನಿ ಹೇಮಲತಾ ತಾರೇಂದ್ರ, ಬೈಮನ ಅನುಜ ಹರೀಶ್, ಕಡ್ಲೇರ ತುಳಸಿ ಮೋಹನ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ 2024-25 ಸಾಲಿನಲ್ಲಿ ಎಸ್ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯಡಿಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಣ್ಣ ಉದ್ದಿಮೆದಾರರನ್ನು ಉತ್ತೇಜಿಸಿಕೆ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡಿಕೆ ಹಂಗೆ ತರಬೇತಿ ತಕ್ಕಂಡ ಅಭ್ಯರ್ಥಿಗಳಿಗೆ ಪ್ರವಾಸ ಜಾಗಲಿ ನಡೆಸಿಕೆ ಮೊಬೈಲ್ ಕ್ಯಾಂಟೀನ್ ವಾಹನ ತಕ್ಕಣಿಕೆ ಸಹಾಯಧನ ಕೊಡಿಕೆ ಉದ್ದೇಶಿಸಲಾಯಿತು. ಜಿಲ್ಲೆಯಲ್ಲಿ ಗುರಿ ಇರುವಷ್ಟು ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಪ್ರವಾಸೋದ್ಯಮ ಇಲಾಖೆಯ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದ್ದು ಆಕ್ಷೇಪಣೆಗೆ ಏನಾದರೂ ಇದ್ದರೆ ಇದೇ ತಿಂಗಳ 25 ಸಾಯಂಕಾಲ 5 ಗಂಟೆಯೊಳಗೆ ಇಲಾಖೆಯ ಕಚೇರಿಗೆ ತಲುಪಿಸಕ್ಕಂತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಭಾರತೀಯ ಭೂಸೇನೆ ಇದೇ ತಿಂಗಳ 24 ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿನ ಕ್ರಿಸ್ಟಲ್ ಹಾಲ್ನಲ್ಲಿ ಮಾಜಿ ಯೋಧರ ಹಂಗೆ ಕುಟುಂಬದವಕ್ಕೆ ಜನಸಂಪರ್ಕ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಈ ರ್ಯಾಲಿಯಲ್ಲಿ ಸ್ಪರ್ಶ್ ಪಿಂಚಣಿ, ಸಿಎಸ್ಡಿ ಹಂಗೆ ಇಸಿಎಚ್ಎಸ್ಗಳ ಬಗ್ಗೆ ಮಾಹಿತಿ ಹಂಗೆ ಪುಕ್ಸಟೆ ವೈದ್ಯಕೀಯ ಮತ್ತೆ ಹಲ್ಲು ತಪಾಸಣಾ ಶಿಬಿರ ನಡೆದಿದೆ. ಈ ರ್ಯಾಲಿಯಲ್ಲಿ ಜಿಲ್ಲೆನ ಯೋಧರು ಹಂಗೆ ಅವರ ಅವಲಂಬಿತರು ಭಾಗವಹಿಸಕ್ಕಂತ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಬೆಳ್ಳಿ ಹಬ್ಬದ ಹತ್ತಿರಲಿರುವ ಕೊಡವ ಕೌಟುಂಬಿಕ ಮುದ್ದಂಡ ಕಪ್ ಹಾಕಿ ಹಬ್ಬದಲ್ಲಿ ಭಾಗವಹಿಸಿಕೆ 396 ಕೊಡವ ಕುಟುಂಬ ತಂಡಗ ಹೆಸರು ನೋಂದಾಯಿಸಿಕೊಂಡಿದ್ದು ಇದು ಹೊಸ ದಾಖಲೆ ಆಟು. ಇದೇ ತಿಂಗಳ 28 ಒಂದು ತಿಂಗಳ ಕಾಲ ಮಡಿಕೇರಿನ ಎಫ್ಎಂಸಿ ಕಾಲೇಜಿನ 2 ಬಾಣೆಗ ಮತ್ತೆ ಪೊಲೀಸ್ ಕವಾಯತು ಬಾಣೆಯಲ್ಲಿ ನಡೆದಿದೆ. ಕ್ರೀಡಾಜ್ಯೋತಿನ ಮ್ಯಾರಥಾನ್ ಇದೇ ತಿಂಗಳ 24 ಕರಡ ಪಾಂಡಂಡ ಕುಟುಂಬದ ಐನ್ ಮನೆಯಿಂದ ಶುರುವಾದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು.

ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರಗಳನ್ನು ಅಚ್ಚಿಕೊಟ್ಟಿರ ಪೊನ್ನಣ್ಣ ಎಂಗಡ ಮುಂದಾಳ್ತನದ ಇಂದು ರಾಜ್ಯತರ ಅರಣ್ಯ ಸಚಿವಗಳನ್ನು ಈಶ್ವರ ಖಂಡ್ರೆ ಎಂಗಡ ವಿಧಾನಸೌಧದರ ಎಂಗಡ ಕಚೇರಿಯಲ್ಲಿ ಖುದ್ದು ಕಾಂಬಂಜಿ ಕೊಡಗು ಜಿಲ್ಲೆಯ ಜನಕ್ಕೆ ತುಂಬಾ ಕಾಲದಿಂದ ಕಾಡು ಪ್ರಾಣಿಗಳುಂಡ ಆಯಂಡುಳ ತೊಂದರೆ ಪಿನ್ನ ಬೊಳೆ ನಾಶ ಆಯಂಡುಳ ಬಗ್ಗೆ ಸಚಿವಂಗಕ್ಕೆ ವಿವರೋಡೆ ಎಣಿಚಿ ಇದಂಗೆ ಶಾಶ್ವತಾನ ಕ್ರಮ ಎಡ್ತವತ್ತ ಪೋಚಂಗಿ ಕೊಡಗರ ಜನಕ್ಕೆ ಉಳಿಗಾಲ ಇಲ್ಲ ಎಂದೆನ್ನುವ ಅಂಶತನ ಸಚಿವಂಗಕ್ಕೆ ಅರಿವಿಕೆ ಮಾಡಿಕೊಡ್ತದೆ. ಇದೇ ನೇರತ್ತು ಜಮ್ಮ ಮಲೆ ಹಿಡುವುದಿದಾರಂಗ ಅರಣ್ಯ ಇಲಾಖೆಯಿಂದ ಕೊಡಪನ್ನಂಥ ಪ್ರಮಾಣ ಪತ್ರದಲ್ಲಿ ಆಂತರಿಕ ಸೂಚನೆ ಕೊಡಕತನಕ್ಕೆ ಹಿಂಗ ಮುಪ್ಪಡೆ ವಿರಜಪೇಟೆ ಶಾಸಕಾಂಗ ಡಿಸಿಎಫ್ಗೆ ಕಡಪ ತರತ್ತು ಎಣ್ಣಿ ತುಂಡಿಂಗ್ಯೋ ಪ್ರಮಾಣ ಪತ್ರ